ಬೇಜಾರು ಅಥವಾ ಸುಸ್ತು ಆಯಾಸ ಯಾಕಪ್ಪ ಇಷ್ಟೆಲ್ಲ ಪರದಾಡಬೇಕು ಅನ್ನೋಂತ ಯಾವತ್ತಾದರೂ ಒಂದಷ್ಟು ಏನಾದರೂ ಮನಸ್ಸು ಕಸಿ ಬಿಸಿ ಆಗಿದ್ದು ಏನಾದರೂ ಅರ್ಥ ಸರ್? ಇದಕ್ಕೆ ಮನುಷ್ಯ ಹುಟ್ಟಿದ ಮೇಲೆ ಬರ್ತದ್ರಿ, ಬಾರದು ಬಪ್ಪದು, ಬಪ್ಪದು ತಪ್ಪದು. ಅದನ್ನು ಸ್ವಲ್ಪ ನಿವಾರಿಸ್ಕೊಂಡು ಬೇರೆಯವ್ರಿಗೆ ಹೇಳ್ಕೊಂಡು ಮಾರ್ಕಟ್ಟೆ ಹೆಂಗೇನೋ ಒಂದು 15 ದಿನ ತಡ್ರಪ್ಪ, ಅಕ್ಕಿ ಮನೆಯಲ್ಲಿ ಹೇಗ್ಯಾವ, ಹೂವು ತಗೊಂಡು ಹೋಗ್ಬಿಡಪ್ಪ ಮಗನು, ನೀನು ಇವತ್ತು ಮಾರ್ಕೊಂಡು ಬಂದ್ಬಿಡಪ್ಪ ಅಂತ ಮಗನ ಕಳಿಸ್ತೀನಿ. ಸ್ವಲ್ಪ ಅಕ್ಕಿ ಯಾರ ಫೋನ್ ಮಾಡಿದ್ರೆ ಸ್ವಲ್ಪ ಮೈಯಲ್ಲಿ ಸ್ವಲ್ಪ ಹುಷಾರಿಲ್ಲಪ್ಪ, ಒಂದು ವಾರ ತೊಳ್ಕೊಂಡ್ಬಿಡ್ರಿ, ನಿಮ್ಗೆ ಅಕ್ಕಿನ ಕಳಿಸ್ಕೊಡ್ತೀನಿ ಅಂತಂದು ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಒಂದು ಹೆಜ್ಜೆ ಮುಂದಿಟ್ಕೊಂತ ಹೋದ್ರೆ ಅದು ಸ್ವಾವಲಂಬವಾಗಿ ತಾನೇ ಬದುಕು ಸಾಕ್ತದೆ ಸರ್. ಅದು ಬಸಪ್ಪರ ಅದೆಷ್ಟೋ ರೈತರು ಸಾಕಷ್ಟು ಸಾಲ ಮಾಡಿಕೊಂಡು ಕೊನೆಗೆ ಆತ್ಮಾಹುತಿ ಆಗುವಂಥವ್ರಿಗೆ ಅಥವಾ ನನ್ನಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ, ಬೆಳೆದಿದ್ದಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ನಮ್ಮನ್ನು ಯಾರೂ ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ನಮ್ಮನ್ನು ನಿರ್ಲಕ್ಷ್ಯಕ್ಕೆ ತಳ್ಳಿಬಿಟ್ಟಿದ್ದಾರೆ, ಹಾಗೆ ಹೀಗೆ ಇಂಥೆಲ್ಲ ಕೊರಗುಗಳನ್ನು ನಮ್ಮ ರೈತ ಬಾಂಧವರ ಜೀವನದಲ್ಲಿ ನಾವು ಕಾಣ್ತೇವೆ. ಅಂಥವ್ರಿಗೆ ತಮ್ಮ ಒಂದು ಸ್ಫೂರ್ತಿದಾಯಕ ನುಡಿಗಳು ಅಥವಾ ತಮ್ಮ ಸ್ವತಃ ತಾವೇ ಅನುಭವಿಸಿದಂಥ ಈ ಕೃಷಿ ಜೀವನದ ಸತ್ಯ ಸತ್ಯತೆಯ ನುಡಿಗಳು ನೋಡಿ ಸದಾ ಅವ್ರಿಗೆ ಹೇಳ್ತೀನಿ ನಾನು, ಜೀವನದಲ್ಲಿ ಇರೋದೆಲ್ಲ ಇಡೀ ನಾವು ಏನೋ ಮಾಡಿದ್ರು ಕೂಡ ಕಿಂಟಲ್ ಜ್ವಾಳ ಸಿಗೋದಿಲ್ಲ. ಸಿಗದ ರೈತರ ಮನೆಯಲ್ಲಿ, ಈ ರೈತ ಮನೆಯಲ್ಲಿ ಹುಟ್ಟಿದ ಮೇಲೆ ನಾವು ಬಗನ ಅಕಸ್ಮಾತ್ ಸಾಲಿ ಕಲ್ತಿದ್ದಿ ಅಂದರೆ ಒಂದೆಳೆ ನೀನು ಕೃಷಿ ಇಳಿದ್ರು ಮರದ ಹೋಗೋದಿಲ್ಲ ತಮ್ಮ, ನೀನು ಒಂದೇಳೆ ನೌಕರಿ ಇಳಿದ್ರೂ ಬಂದು ಈ ಭೂಮಿಗಳಿ ಈ ಭೂಮಿಯಲ್ಲಿ ಇರ್ತತಿ ಚಿನ್ನ ಅಂತ ನಾನು ಎಲ್ಲ ರೈತರಿಗೆ ಹೇಳೀನಿ. ಆಮೇಲೆ ರೈತರು ಏನು ಮಾಡ್ತಾರಂದ್ರೆ ಅಡ್ಡದಾರಿ ತಪ್ಪಿ ಏನೋ ಒಂದು ಸಾಲ್ಕ ಸೂಲಾಗಿ ಅವ್ರು ಏನೋ ಮಾಡ್ಕೊಂಡೋದ್ರು, ನಾನು ದಯವಿಟ್ಟು ಹೇಳ್ತೀನಿ ತಾಳ್ಮೆ ಕುಂತು ಮಲಗ್ರಿ, ಒಂದು ಸ್ವಲ್ಪ ಓಡಬೇಡ್ರಿ, ಓಡಿದ್ರೆ ದಮ್ಮತ್ತತ್ತ ನೀವು ಅದರಿಂದ ಬೆನ್ನತ್ತಬೇಡ್ರಿ, ಬೋರ್ ಫೇಲ್ ಆತಂತ ಇನ್ನೊಂದು ಬೋರ್ ಹಾಕ್ಸ್ತಾರೆ ಇನ್ನೊಂದು ಬೋರ್ ಹಾಕ್ಸ್ತಾರೆ. ನಾನು ಹಿಂಗೆ ಮಾಡೇ ಸುಮಾರು 9 ಬೋರ್ ಹಾಕ್ಸೀನಿ ಸರ, 1 ಇಂಚ್ ನೀರು ಐತೆ ನಂದು, 1 ಇಂಚ್ ನೀರಿಲಿಂದ ಇವತ್ತು ಸುಳ್ಳು ಹೇಳಿದ್ರಿ ಕೇಳ್ತೀರಿ, ಕರೆವೇ ಕೇಳ್ತೀರಿ. ಬಂದು ನನ್ನ ಹೊಲದಲ್ಲಿ ನೋಡಿರ್ಬೇಕಾದ್ರೆ ರೈತರ ಇದನ್ನು ನಿಜವಾಗಿ ಅಂದ್ರೆ ನೀರಂದ್ರೆ ಅಮೂಲ್ಯವಾದ ವಸ್ತು, ಇನ್ನು ಬರಬರ್ತಾ ಮುಂದಿನ ಪೀಳಿಗೆಗೆ ನಾವು ಭೂಮಿನ ಉಳಿಸಗಲ್ಲ ನೀರನ್ನ ಉಳಿಸಗಲ್ಲ ಅಂದ್ರೆ ನಾವು ಉಳಿಯೋಕೆ ಸಾಧ್ಯವೇ ಇಲ್ಲ. ದಯವಿಟ್ಟು ಕೈ ಮೂದಿ ಕೇಳ್ಕೊಂತೀನಿ ರೈತ ಬಾಂಧವರೇ, ನೀವು ಭೂಮಿ ಮೊದಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಎಲ್ಲೇ ಒಂದು ಮದಿಗೆ ಹೋದಂದ್ರೆ ನೀವು ಗಾಡಿ ನೆಳ್ಳಿಗೆ ಹಾಕಂತೀರಿ, ಅದೇ ಖಾಲಿ ಇದ್ದ ಜಾಗದಲ್ಲಿ ಒಂದು ಗಿಡ ನೆಡಬೇಕನ್ನೋದೊಂದು ನಿಮ್ಮಲ್ಲಿ ತಲೆಯಾಗಿ ಮೂಡೋದಿಲ್ಲ. ಫಸ್ಟ್ ಪರಿಸರ ಬೆಳೆಸ್ಕೊಡ್ರಿ, ಮಳೆ ಆಗ್ತತ್ತ, ಆಮೇಲೆ ಸಾಲ ಮಾಡೋದು ಕಮ್ಮಿ ಮಾಡಿರಿ. ಇವತ್ತು ನಾವು ದಿನನಿತ್ಯದ ಬರೋದು ಮಾಡಿಕೊಳ್ರಪ್ಪ ನೀವು, ಯಾಕೆ ನಡೆದಾಡೋ ಬ್ಯಾಂಕ್ ಕುರಿ 2 ಟಗರ ಮರಿ ಮೇಸರಲ್ಲ, ನಿಮ್ಮ ಕೈಯಾಗಿಂದು ಬರ್ತತ್ತ 4 ತಿಂಗಳಿಗೆ 4,000 8,000 ಮಾಡ್ತತ್ತೆ ಇವತ್ತು. ಅದರಂತೆಗೆ ನೀವು ಹೂವು ನಾ ಬೆಳಿತೀನಿ ಬದಲಿದ್ದು ನೀವು ಮಾಡಿರಲ್ಲ, ಏನೋ ಒಂದು ಸಣ್ಣದೊಂದು ಉಪಕಸ ಮಾಡಿಕೊಳ್ರಿ, ಹೈನುಗಾರಿಕೆ ಮಾಡಿಕೊಳ್ರಿ, ಟಗರ ಮರಿ ಮೇಸ್ರಿ, ಕೋಳಿ ಸಾಕಾಣಿಕೆ ಐತಿ, ಸಾಕಷ್ಟು ನಮಗೆ ದೇವ್ರ ಬುದ್ಧಿ ಕೊಟ್ಟಾನ. ಇಂದು ಗುರುನೋದನ ಯಾರು ತಕ ಬೇಕಾದರೂ ನೀವು ಸೈನ್ಸಿಸ್ಟ್ ಕೃಷಿ ವಿಜ್ಞಾನ ತಕ್ಕರ ಹೋಗ್ರಿ, ಅನುಭವ ಮಾಸ್ಟರ್ ತಕ್ಕರ ಹೋಗ್ರಿ, ಎಲ್ಲ ನಮಗೆ ಬೇಕು, ಎಲ್ಲದು ಬೇಕು ಜೀವನಕ್ಕೆ. ಹಂಗಾಗಿ ನಾವು ಯಾವತ್ತೂ ಒಂದು ತಿಳುವಳಿಕೆ ನೆಡ್ಕೊಂತ ಹೋಗ್ಬಿಟ್ರೆ, ಅದಕ್ಕೆ ಹೇಳ್ತೀನಿ ನಮ್ಮ ಆರೋಗ್ಯವೇ ಭಾಗ್ಯ, ನಾವು ಆರೋಗ್ಯ ಇದ್ದರೆ ಇಡೀ ಜಗತ್ತಿನ ಆರೋಗ್ಯ. ನಿನಗೇನು ಬೇಕಪ್ಪ, 3 ಹೊತ್ತು ಊಟ 2 ಹೊತ್ತು ಕೆಲಸ ಇದ್ದುಬಿಟ್ರೆ ಸಾಕಲ್ಲ, ನೀನು 24 ತಾಸು ದುಡಿಯೋದು ಬೇಡ. ಕೇವಲ ಒಬ್ಬ ಮನುಷ್ಯ 4 ತಾಸು ದುಡಿದ್ರೆ ಎಷ್ಟು ಗಳಿಸ್ಬೋದು, ನೀವು ಹೋಗೋದಿಲ್ಲ, ಹಿಂಗೆ ಕುಂತ್ಕೊಂಬಿಟ್ಟಿದ್ರೆ ಜೀವನ ಹೆಂಗಾಗತ್ತ? ಹಂಗಾಗಿ ನಾನು ರೈತರು ಬಾಂಧವರೇ, ನಾನೇನು ದೊಡ್ಡ ನಿಮ್ಮಂಥ ಜ್ಞಾನಿಗಳಲ್ಲ, ನಾನು ಸಣ್ಣ ರೈತ ಬಡ ರೈತದಿಂದ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿ ಸಾಲ ಮಾಡಿ ಮುಂದಿನ ಪೀಳಿಗೆ ಸಾಲ ಮಾಡಿ ನೀವು ಸುಸೈಡ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಸಾಲ ತೀರ್ತತ್ತ? ಅದು ಸಾಲ ತೀರದಿಲ್ಲ, ಅದು ನೀವೆಷ್ಟತ್ತಿದ್ರೆ ನಿಮ್ಮ ಕೈಯಲ್ಲಿ ನಿಮ್ಮ ಹಿಡಿತದಲ್ಲಿ ನೀವಿದ್ದು ಮುಂದಿನ ಪೀಳಿಗೆಗೆ ಈ ಜೀವನದಲ್ಲಿ ಆ ಭೂಮಿಯನ್ನು ಉಳಿಸಿ ಈ ಪರಿಸರವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅವಕ್ಕೆ ಅನುಕೂಲ ಮಾಡಿಕೊಟ್ಟು ನೀವು ಒಂದು ಋಣಮುಕ್ತರಾಗಿ, ಇದು ಎಲ್ಲರಿಗೆ ಒಂದು ಹೊಂದು ಹೇಳ್ತೀನಿ, ತಾನಾಗಿ ಬರುವುದು ತಾರುಣ್ಯದ ಮುಪ್ಪು, ನಮ್ಮ ಸಂಗಡ ಇರುವುದು ಪಾಪ ಪುಣ್ಯ, ಎಲ್ಲರಿಗೆ ಇರುವುದು ಹಸಿವು ದಾಹ, ಇದು ಎಲ್ಲರಿಗಿರ್ತತ್ತ. ನಿಮ್ಮಪ್ಪ ನಾವು ಅದನ್ನು ಅರಿತುಕೊಂಡು ನಡೆದ್ಬಿಟ್ರೆ ಇಲ್ಲಿ ಎಲ್ಲದು ನಾನೇ ರಾಜ್ಯ, ನಾನೇ ಶ್ರೀಮಂತ ಅನ್ನೋದೊಂದು ನೋಡ್ರಿ. ನಮ್ಮ ಹೆತ್ತ ತಾಯಿ 9 ತಿಂಗಳ ಹೊತ್ತ ಹೆತ್ತ ತಾಯಿಯನ್ನು ನಾನು ನಂಬೇಳಲ್ಲ. ಇವತ್ತು ನಾವು ಎಲ್ಲಿ ಅಡ್ಡಿ ಬಂದರು ಬರಲೋ, ಎಲ್ಲಿಗಿದ್ದು ಉಣ್ಣಕ್ಕೆ ಹತ್ತಿರಕ್ಕೆ ಹೋಗಿದ್ದೇನೆ ಬಾ ಅಂತ ಉಣ್ಣಕ್ಕೆ ಕರಿತಾಳಲ್ಲ. ಈ ವರ್ಷಕ್ಕೆ ಬೆಳೆದಂದ್ರೆ ಮುಂದೆ ವರ್ಷಕ್ಕೆ ಕೊಟ್ಟೆ ಕೊಡ್ತಾಳೆ ನಮ್ಗೆ, ಈ ವರ್ಷ ಮಳೆ ಇಲ್ಲಪ್ಪ ಬೆಳೆದಿಲ್ಲಪ್ಪ, ಮುಂದೆ ವರ್ಷಕ್ಕೆ ಆ ತಾಯಿ ಕೊಟ್ಟೆ ಕೊಡ್ತಾಳೆ. ನೀವೇನು ಮಾಡ್ತೀರಿ ಭೂಮಿಯಾಗ ಏನಿಲ್ಲ ಏನಿಲ್ಲ, ಯಾಕೇನಿಲ್ಲ ಬದುವಿನಾಗ ಇವತ್ತು 100 ರೂಪಾಯಿ ಖರ್ಚು ಮಾಡಿ ನೀನು ಒಂದು ಗಿಡ ನೆಡಕ್ಕೆ ಅದು 10 ವರ್ಷಕ್ಕೆ ನಿನಗೆ ATMನಾಗ 100 ರೂಪಾಯಿ ಇಟ್ಕತಿ, ಅದನ್ನ ಈಗ 10 ವರ್ಷಕ್ಕೆ 10 ಲಕ್ಷ ಕೊಡ್ತತ್ತ. ಆಮ್ಲಜನಕ ಕೊಡ್ತಕ್ಕಂಥ ಗಿಡದ ಐತಲ್ಲ ಅದು 30 ಲಕ್ಷಕ್ಕಂತ 60 ಲಕ್ಷಕ್ಕತ್ತದ, ಅದು ನಮಗೆ ಗೊತ್ತಾಗಂಗಿಲ್ಲ. ಗಿಡ ಇಲ್ಲದ್ರೆ ನಾವು ಬದುಕಕ್ಕಾಗೋದಿಲ್ಲ. ಇದರಲ್ಲಿ ನೋಡಿ ನಾನು ಇವತ್ತು ನೀವೇನು ಹೇಳ್ರಿ, ಸುತ್ತಲ ಟೇಗದ ಟೆಂಗದ ಆಮೇಲೆ ಜೇನು ಸಾಕಾಣಿಕೆ ಎರೆಹುಳದ ಗೊಬ್ಬರ ಗ್ಯಾಸ್ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಂದು ನಮ್ಮ ಅವರೆಷ್ಟು ಕೋಟ್ಯಾನುಗಟ್ಟಲೆ ಇವತ್ತು ಸಂಘಗಳು ಮಾಡಿ

ಕಮಲಾನಯನ ಕರುಣಾಭರಣ ಕಮಲಾನಯನ ಕರುಣಾಭರಣ ಕಮಲಾಚರ